ಇದೀಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬ್ಯಾಡರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರೊಂದಿಗಿನ ಸಂದರ್ಶನ ಕೇಳೋಣ. ಸಂದರ್ಶಿಸುತ್ತಾರೆ ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿ ಉಪಕಸಬಾಗಿ ಕುರಿ ಸಾಕಾಣಿಕೆ ಮಾಡ್ತಿದ್ದಾರೆ, ಮತ್ತು ಅಡಿಕೆ ತೆಂಗು ಹೂವು ಅದ್ರ ಜೊತೆಗೆ ಒಂದು ಹಿಟ್ಟಿನ ಗಿರಣಿಯನ್ನು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದರ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ ಬಂದರೆ. ಶಿವಮರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಿವಮರ ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅಲ್ಲೇ ಮದುವಾದ್ಕೆಲ್ಲೂ ಇದೇ ಸಹ ಮಾಡ್ತಾ ಇರೋದು. ತವ್ರ ಮನೆಯಲ್ಲೂ ಕೃಷಿ ಬದುಕು ಮನೆಯಲ್ಲೂ ಇದೇ ಮಾಡ್ತಿದ್ ನಾವು ಮಾಡ್ತಿದ್ವಿ. ಅಪ್ಪ ಅಮ್ಮ ಏನೇ ಕೃಷಿ ಬದುಕು ಕಲಿಸ್ಕೊಟ್ಟಿದ್ರು? ಅಪ್ಪ ಅಮ್ಮ ನಾವು ಬೆದ್ಲು ಬೆಳೆ ನಮ್ದು, ಬೆದ್ಲು ಬೆಳೆಗೆ ರಾಗಿ ನವಣೆ ಜೋಳ ಅವೆಲ್ಲ ಬೆಳಿತಿದ್ವಿ. ಅಲ್ಲಿಂದ ನನ್ನ ಮದುವಾದ್ಮೇಲೂ ನಮ್ಮ ಮನೆ ಲಾಯರು, ಅವರು ಕೆಲ್ಸಕ್ಕೆ ಹೋಗ್ಲಿಲ್ಲ, ಹೋಗಕ್ಕಲ್ಲ ಅಂತಂದೇಳಿ. ಹಂಗಾಗಿ ನಾವು ಜಮೀನ್ ಐತಲ್ಲ ಯಾಕೆ ಮಾಡಬಾರ್ದು ಅಂತಂದೇಳಿ ನಾವು ಸ್ವಂತಕ್ಕೆ ಜಮೀನಾಗೆ ಬೆಳೆ ಇಕ್ಕೊಂಡು ಮಾಡಿದ್ವಿ ಸರ್. ಗಂಡನ ಮನೆ ಎಷ್ಟು ಎಕರೆ ಜಮೀನ್ ಇದೆ? ನಮ್ದು 2 ಎಕರೆ. 2 ಎಕರೆ. 2 ಎಕರೆ ಏನೇನ್ ಬೆಳೆಗಳು ಬೆಳಿತಾರೆ? ಅಡಿಕೆ ಗಿಡ ಇಕ್ಕಿದೀವಿ 600, 100 ತೆಂಗಿನ ಗಿಡ ಐತೆ, ಪಕ್ಕದಾಗೆ ಒಂದ್ ಸ್ವಲ್ಪ ಸೆಡೆ ಹಾಕೊಂಡಿದೀವಿ, ಕುರಿ ಮೇಯಿಸ್ತೀನಿ. ಅದಾಗಿದ್ಮೇಲೆ ಹೂವಿನ ತೋಟ ಇತ್ತು, ಅದನ್ನು ಮಾಡ್ಕೊಂಡ್ವಿ. ಅದನ್ನೆಲ್ಲ ಮಾಡಿ ಮಾಡಿ ಸಾಕಾಗಿ ಇವಾಗ 4 ವೀಲ್ ಹಾಕ್ಸ್ಕೊಂಡಿದೀವಿ. ಅದನ್ನು ಮಾಡ್ಕೊಂಡು 10-15 ಕುರಿ ಮೇಕೆ ತಕೊಂಡು ಮೇಯಿಸ್ತೀನಿ, ಮನೆ ತಗೆ ಮೇಯಿಸ್ಕೊಂತೀನಿ. ಮನೆ ಹತ್ರ ಸಾಕಷ್ಟು ಜಾಗ ಇದೆ? ಜಾಗ ಐತೆ, ಜಾಗ ಐತೆ. ಶೆಡ್ ಮಾಡ್ಕೊಂಡಿದೀವಿ, ಶೆಡ್ನಾಗೆ ಮೇಯಿಸ್ಕೊಂತೀನಿ. ನಮ್ಮನೆಯವರು ಜಮೀನಕ್ಕೆ ಹೋಗ್ತಾರೆ, ಅವರು ಅಡಿಕೆ ತೋಟ ತೆಂಗಿನ ಗಿಡ ನೋಡ್ಕೊಂತಾರೆ, ನನಗೆ ಸೊಪ್ಪು ತಂದ್ಕೊಂಡು ಮನೆ ಹತ್ರ ಮೇಯಿಸ್ಕೊಂತೀನಿ ಸರ್. ನಾನು ಕುರಿ ಮೇಕೆ ಮೇಯಿಸ್ಕೊಂತೀನಿ, ಫ್ಲವರ್ ಮಿಲ್ನಾಗೂ ಮಾಡ್ತೀನಿ. ರಾಗಿ ಅಕ್ಕಿ ಗೋಧಿ ಜೋಳ ಅವೆಲ್ಲ ಹಾಕೋದು ಮಾಡ್ಕೊಂಡಿದ್ವಿ. ಮೆಣಸಿನಕಾಯಿ ಧನ್ಯದ್ದೆಲ್ಲ ಮಾಡ್ತೀನಿ ಸರ್. ಈಗ 2 ಎಕರೆ ಜಮೀನಲ್ಲಿ ತೆಂಗು ಅಡಿಕೆ ಹೂವು ಎಲ್ಲ ಬೆಳೀತಿದೆ ಅಂತಂದ್ರೆ, 1 ಎಕರೆಗೆ ಅಡಿಕೆ ಗಿಡ ಇಕ್ಕಿದ್ವಿ, 2 ಎಕರೆಗೂ ತೆಂಗಿನ ಗಿಡ ಪೂರ್ತಿ ಐತೆ. ಸುತ್ತ ಬದಿಯ ಸುತ್ತ ಇಟ್ಟಿದ್ರೆ ಬದಿಯ ಸುತ್ತ ಐತೆ. ತ್ಯಾಗದ ಗಿಡ ಇಕ್ಕಿದ್ವಿ ಪಕ್ಕಾಗೆ, ಚಾನಲ್ ನೀರು ಬರುತ್ತೆ ನಮ್ದು ಮನೆ ಕಡಿಮೆ ಚಾನಲ್ ನೀರು, ಅದು ಚಾನಲ್ ಗಡ್ಡಿಗೆ ಎಲ್ಲ ಇದ್ನಿಕ್ಕಿದ್ವಿ ನೀರಿಂದು ತ್ಯಾಗದ ಗಿಡ ಇದ್ದಿದ್ದೆಲ್ಲಾನ ಬೆಳಿಕೊಂತೀವಿ. ನಿಮ್ಗೆಲ್ಲ ಚಾನಲ್ ನೀರು ಬರ್ತಾ ಇದೆಯಾ? ಬರ್ತೈತೆ ಸರ್. ಬೋರ್ ಏನ್ ಹಾಕ್ಸಿಲ್ವ? ಹಾಕ್ಸಿದ್ವಿ ಸರ್. ಹಾಕ್ಸಿದ್ರೆ ಬೋರ್ ಹಾಕ್ಸಿದ್ವಿ. ಗಂಗಾ ಕಲ್ಯಾಣ ಯೋಜನೆಯಿಂದ ಬೋರ್ ಹಾಕ್ಸ್ಕೊಂಡ್ವಿ, ಅಲ್ಲೇ 10 ವರ್ಷ ಆಯ್ತು ನಾವು ಬೋರ್ ಹಾಕ್ಸ್ಕೊಂಡು. ನೀರೆಲ್ಲ ಚೆನ್ನಾಗಿ ಬರ್ತದೆ? ನೀರು ಚೆನ್ನಾಗಿ ಬರ್ತೈತೆ, ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರ್ತೈತೆ. ಈಗ ರೈತರಂತೂ ಇತ್ತೀಚೆಗೆಲ್ಲ ಸಿಕ್ಕಾಪಟ್ಟೆ ಅಡಿಕೆ ಹಾಕ್ಲಿಕ್ಕೆ ಹೊರಟಿದ್ದಾರೆ. ಯಾವ ಕಡೆ ನೋಡಿದ್ರು ನಾವು ಅಡಿಕೆ ಹಾಕ್ತಿವಿ ಅಡಿಕೆ ಹಾಕ್ತಿವಿ ಅಂತ. ಇದು ಒಂದು ಒಳ್ಳೆ ಬೆಳವಣಿಗೆ ಅನ್ಸುತ್ತಾ? ಬೆಳವಣಿಗೆ ಅಂತಂದ್ರೆ ಈಗ ಲೇಬರ್ಗೆ ಬಹಳ ಕೂಲಿ ಆಗುತ್ತೆ, ಅದನ್ನು ಮಾಡ್ಸಕ್ಕಾಗಲ್ಲ ಅಂತಂದೇಳಿ ಈ ನೀರುಳ್ಳಿ ಅದೆಲ್ಲ ಹಾಕಿದ್ರೆ ನೀರುಳ್ಳಿ ರೇಟ್ ನೋಡಿ ಇಷ್ಟು ಕಡಿಮೆ ಆಗೈತೆ. ಹೌದೌದು. ಹಂಗಾಗಿ ಲಾಸ್ ಆಗುತ್ತೆ ಎಂಬ ಉದ್ದೇಶಕ್ಕೆ ಎಲ್ಲ ಅಡಿಕೆ ತೆಂಗಿ ಎಂದು ಅದು ವರ್ಷದ ತನಕ ಒಂದ್ಸರಿ ಕೆಲಸ ಆದ್ಮೇಲೆ ಅದ್ರಾಗೆ ಏನು ಕೆಲಸ ಇರಲ್ವಲ್ಲ, ಹಂಗಾಗಿ ಅದನ್ನ ಮಾಡಿಸ್ತೀವಿ. ಅಲ್ಪಾವಧಿ ಬೆಳೆಗಳಾದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ, ಟೈಮಿಂಗ್ಸ್ ಟೈಮ್ನೇ ನೋಡ್ಕೊಂಡಿರ್ತಾರೆ, ಅವಾಗ ಹಂಗಾಗಲ್ಲ. ನಮಗೆ ಕೂಲಿ ಕೊಡೋರಾಗಿ ಅಯ್ಯೋ ಇವ್ ಟೈಮೇ ನೋಡ್ಕೊಂಡಿದ್ಲು ಅಂಬಂಗಾಗುತ್ತೆ. ಅದೆಲ್ಲ ಆಗದೇ ಬೇಡ ಅಂತಂದೇಳಿ ಅಡಿಕೆ ತೆಂಗಿನ ಗಿಡ ಬೆಳೆಸ್ಕೊಂಡ್ರಿ, ಒಂದ್ಸರಿ ಯಾವ್ದನ್ನು ಪಾಟ್ ಬಿದ್ದು ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಆಮೇಲೆ ದಿನ ಕೆಲಸ ಇರಲ್ವಲ್ಲ ಅದ್ರಾಗೆ. ಅಲ್ಪಾವಧಿ ಬೆಳೆಗಳಲ್ಲಿ ಈರುಳ್ಳಿ ಆಗಿರ್ಬೋದು, ರಾಗಿ, ತೊಗರಿ, ಟೊಮಾಟೋ ಇಂಥವೆಲ್ಲ ಒಂದ್ಸರಿ ರೇಟ್ ಸಿಗುತ್ತೆ, ರೇಟ್ ಸಿಗಲ್ಲ. ಟೊಮಾಟೋ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಬಂತು ಅಂದ್ರೆ ಏ ಅವ್ ಕೆಟ್ಟೋಗೋ ವಸ್ತು ಏನ್ ಹೆಂಗ್ ಕೇಳಿದ್ರು ಕೊಡ್ತಾರೆ ಹೇಳು ಅಂತಾರೆ ವರ್ತಕರು. ನಾವು ಅಂತಾರು ಬೆಳೆದಿರೋರಿಗೆ ಕಷ್ಟ ಆಗುತ್ತೆ, ಸಾಲ ಮಾಡಿರ್ತೀವಿ ನಾವು, ಕೊಡಕ್ಕಾಗಲ್ಲ, ಅವಾಗ ಎಷ್ಟು ಇದಾಗುತ್ತೆ ನಮ್ಗೆ. ಹಂಗಾಗಿ ಅವೆಲ್ಲ ಬಿಟ್ಬಿಟ್ಟಿದ್ವಿ. ಒಬ್ಬಂಟಿಗರು ಈ ತರ ತೋಟಗಾರಿಕೆ ಬೆಳೆ ಮಾಡ್ಕೊಂಡ್ಮತ್ತೆ ಅನುಕೂಲ ಅನುಕೂಲ. ಅಡಿಕೆ ಫಸಲಿ ಬಂದಿದ್ಯಾ? ಇನ್ನ ಒಂದು ವರ್ಷ, 4 ವರ್ಷ ಆಗೈತೆ, 5 ವರ್ಷಕ್ಕೆ ಫಸ್ಲಿ, 1-2 ವರ್ಷದಲ್ಲಿ ಬರುತ್ತೆ. ತೆಂಗಿನ ಗಿಡ ಅಡಿಕೆ ಗಿಡ ಎಲ್ಲ ಮುಂಚೆ ಇಕ್ಕಿದ್ವಿ, ಮುಂಚೆ ಇಕ್ಕಿದ್ವಿ ಸರ್. ಬೋರ್ ಹಾಕ್ಸೋದಕ್ಕಿಂತ ಮುಂಚೆನೆ ತೆಂಗಿನ ಗಿಡ ಇಕ್ಕಿದ್ವಿ. ಬಹಳ ಕಷ್ಟಪಟ್ಟು ಪಕ್ಕದಲ್ದ ನೀರ್ ಒತ್ತೊಯ್ಕೊಂಡು 100 ತೆಂಗಿನ ಗಿಡ ಬೆಳೆಸ್ಕೊಂಡಿದ್ವಿ, ನೀರ್ ಒತ್ತೊಯ್ಕೊಂಡು. ಅವಾಗ ಒಂದ್ ಸ್ವಲ್ಪ ಕಷ್ಟ ಅಂದ್ರೆ ನಮಗೆ ಕೊಡನು ಇರ್ಲಿಲ್ಲ ನಮಗೆ ನೀರ್ ತರಕ್ಕೆ, ಅಂತ ಕಷ್ಟದಾಗೆ ತೆಂಗಿನ ಗಿಡ ಬೆಳೆಸ್ಕೊಂಡಿದ್ವಿ ಪಕ್ಕದಾಗೆ ಬೇರೆ ಜಮೀನಿಂದ ಹೋಗಿ. ಹಂಗಾದ್ಮೇಲೆ ನಾವು ಸ್ವಂತ ಬೋರ್ ಹಾಕ್ಸ್ಕೊಂಡು ಮಾಡ್ಕೊಂಡು ಇವಾಗ ಅಡಿಕೆ ಗಿಡ ಇಕ್ಕೊಂಡಿದ್ವಿ, ನೀರ್ ಐತೆ, ಎಲ್ಲ ಸೌಲಭ್ಯ ಐತೆ, ಚೆನ್ನಾಗೈತೆ. ತೆಂಗೆಲ್ಲ ಕಾಯಿ ಬರ್ತಾ ಇದೆ? ಬಂದೈತೆ ಸರ್, ಬಂದೈತೆ. ತೆಂಗಿನೆಲ್ಲ ಕಾಯಿ ಮಾರಾಟ ಮಾಡ್ತಾರೆ, ಎಳ್ಳೆಣ್ಣೆ ಮಾರಾಟ ಮಾಡ್ತಾರೆ. ಇಲ್ಲ, ಎಳ್ನೀರು ಒಂದ್ ಸ್ವಲ್ಪ ಎಳ್ನೀರು ಕೊಡ್ತೀವಿ ಸಣ್ಣ ಗಿಡದಾಗೆ, ದೊಡ್ಡ ಗಿಡಗಳವೆಲ್ಲ ಕಾಯಿಗೆ ಬಿಟ್ಕೊಂಡಿದ್ದೀವಿ. ಇನ್ನು ಕೆಲವು ರೈತರು ಹೇಳ್ತಾರೆ ನಾವು ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಲಾಭದಾಯಕ. ನಾವು ಕೊಬ್ಬರಿಗೆ ಬಿಟ್ಕೊಂಡಿದೀವಿ ಸರಿನ, ಮುಂದೆ ಹೋದ ಸರಿ ನಾವು ಸಣ್ಣ ಗಿಡ ಒಂದ್ ಸ್ವಲ್ಪ ಸ್ವಲ್ಪ ಅಂತಂದೇಳಿ ಎಳ್ನೀರಿಗೂ ಕಾಯಿಗೂ ಕೊಟ್ಟಿದ್ವಿ. ಈ ಸರಿ ಎಲ್ಲ ಕೊಬ್ಬರಿಗೆ ಹಾಕಿದ್ದೀವಿ, ಒಂದೂವರೆ ಸಾವಿರ ಎರಡ್ ಸಾವಿರ ಹಾಕಿದ್ವಿ, ಹಾಕಿದ್ದೀವಿ, ಮಾರಿಲ್ಲ. ಮತ್ತೆ ಹೂವು ಹಾಕಿದೀವಿ ಅಂತಂದ್ರೆ ಅದು ಎಷ್ಟು ಎಕರೆ ಹಾಕಿದ್ವಿ? ದುಂಡು ಮಲ್ಲಿಗೆ ಒಂದು ನೂರು ತುಂಡು ಮಲ್ಲಿಗೆ ಐತೆ, ಒಂದು ಇಪ್ಪತ್ತೈದು ಮೂವತ್ತು ಮಲ್ಲೆ ಗಿಡ ಐತೆ. ಅದು ಈಗಲೂ ಹೂವು ಬಿಡ್ತಾ ಇದೆ? ಮಲ್ಲಿಗೆ ಹೂವು ಇವಾಗ ಒಂದ್ ಸ್ವಲ್ಪ ಬತ್ತೈತೆ, ದುಂಡು ಮಲ್ಲಿಗೆ ನಿಂತೈತೆ ನಿಂತೈತೆ. ಅದು ದುಂಡು ಮಲ್ಲಿಗೆ ಒಂದ್ ಎರಡು ತಿಂಗಳು ಬರೋದು, ಎರಡ್ ಮೂರು ತಿಂಗಳು ಅಷ್ಟೇ. ಮಲ್ಲೆ ಹೂವು ಆದ್ರೆ ವರ್ಷ ಪೂರ್ತಿ ಬರಲ್ಲ, ಅದೊಂದ್ ಮೂರ್ ನಾಲ್ಕು ತಿಂಗಳು ಬರುತ್ತೆ. ಈಗೆಲ್ಲ ಹೂವಿಗೆ ಸಾಕಷ್ಟು ಒಳ್ಳೆ ಬೆಲೆ ಐತಲ್ಲ? ಐತೆ ಸರ್, ಬೆಲೆ ಐತೆ, ಹೂ ಕಡಿಮೆ ಆಗೈತೆ. ಹೂ ಕಡಿಮೆ ಆಗೈತೆ ಅಂದ್ರೆ ಇದು ಒಳ್ಳೆ ಸೀಸನ್, ಈಗ ದಸರಾ, ದೀಪಾವಳಿ, ಯುಗಾದಿ ಇಂತ ಟೈಮ್ ಅಲ್ಲಿ ಒಳ್ಳೆ ರೇಟ್ ಇರ್ತೈತೆ ದುಂಡು ಮಲ್ಲಿಗೆಗೆ. ಯಾವ ಕಾಲದಾಗೂ ದುಂಡು ಮಲ್ಲಿಗೆ ಬರಲ್ಲ ಅದು. ಹೌದು, ಈಗ ಹಳ್ಳಿದು ಈ ಕಾಡು ಮಲ್ಲಿಗೆ ಇದ್ದು ಕಾಡಿನಗಿಲನ್ನ ಬಿಟ್ಟಿ ನಾಟಿದ್ದು ಒಂದ್ ಸ್ವಲ್ಪ ದಿನ ಬರುತ್ತೆ, ಅದು ವಾಸನೆ ಚೆನ್ನಾಗಿರುತ್ತೆ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ರೇಟ್ ಇರ್ತೈತೆ. ಈ ಮಡ್ರಸ್ ಮಲ್ಲಿಗೆ ಅಂತ ಐತೆ, ಅದ್ ಯಾವಾಗ್ಲೂ ಬರುತ್ತೆ, ಅದಕ್ಕಂತ ಬೇಡಿಕೆ ಇರಲ್ಲ. ನಾವ್ ಹಾಕಿರೋದು ಹಳ್ಳಿಗೆ ಅಲ್ಲಿ ಬೆಳೆದು ಮಗ್ನೆ ಬಿಡಿಸ್ಕೆ ಬಂದು ಕಟ್ಟಿಸ್ಕೊಂಡು ಸಾಮಾನು ಹಿರಿಯರ ಕೊಟ್ಟೋಗ್ತೀವಿ. ಇಲ್ಲಿ ದುರ್ಗದಾಗ ಐತ ಅದು ರೇಟು, ನಮ್ ಹಿರಿಯರ ಮಾರ್ಕೆಟ್ಗೆ ಕಟ್ಟಿಸೇ ಕೊಡ್ಬೇಕು. ಮಾರ್ಕೆಟ್ಗೆಲ್ಲ ಜನ ಇದಾರ? ಕಟ್ಟಿಸ್ತೀವಿ, ನಾನು ಕಟ್ತೀನಿ. ನಾನು ಒಂದು 12 ಗಂಟೆ ಇದ್ದಕ್ಕೂ ಕಂಡ್ರೆ ಒಂದ್ 2 ಗಂಟೆ ಅಷ್ಟು, 2.5 3 ಗಂಟೆ ಅಷ್ಟೊತ್ತಿಗೆ ಒಂದೊಂದುವರೆ ಕೆಜಿ ಹೂ ಕಟ್ತೀನಿ ನಾನು. ಅವು ಕಟ್ಟಡ ಮಾಡೋದು ಸ್ವಲ್ಪ ಕಡಿಮೆ ದುಂಡು ಮಲ್ಲಿಗೆ, ಅದು ಕಟ್ಟಕ್ ಬರಲ್ಲ ಕೆಲವು ಜನಕ್ಕೆ. ನಾವ್ ಮಾಡ್ತೀನಿ, ನಮ್ಮ ಪಕ್ಕದಾಗ ಒಂದಿಬ್ಬರು ಮೂವರು ಅದ್ ಮಾಡ್ತಾರೆ, ಅವ್ರಿಗೆ 10 ರೂಪಾಯಿ 5 ರೂಪಾಯಿ ಹೆಚ್ಚ ಕೊಡೋದು ಕಟ್ಸೋದು. ಅಂದ್ರೆ ನಮ್ ರೈತರಿಗೆ ಈ ತರ ಲೂಸು ಕೆಜಿ ಗಟ್ಟಲೆ ಕೊಡೋದಕ್ಕಿಂತ ಮಾರ್ಕೆಟ್ ಮಾರಾಟ ಮಾಡಿದ್ರೆ ಲಾಸ್ ಆಗುತ್ತೆ. ಲಾಸ್ ಆಗುತ್ತೆ, ಲಾಸ್ ಆಗುತ್ತೆ. ನಾವು ಕಷ್ಟಪಟ್ಟು ಬೆಳೆಸಿ ಕಿತ್ತುಕೊಂಡು ಬಂದೆಲ್ಲ ಮಾರ್ಕೆಟ್ ಮಾಡೋದೇ ಲಾಭ ಅಂತ. ಲಾಭ, ಒಂದ್ ಕೆಜಿ ಹೂವು ಎಷ್ಟು ಮಾರು ಹೂವು ಬರ್ತವೆ? ಈ ಹೂ ದುಂಡು ಮಲ್ಲಿಗೆ ಒಂದು 12 ಮಾರು, 10 ಮಾರು. ಈಗ ಅವ್ರೇನ ಕಟ್ಟವ್ರು ಒಂದ್ ಸ್ವಲ್ಪ ತಾಂಡವ್ರೆ ಅಂದ್ರೆ 10 ಮಾರ ಬರೋದು, ತಾಮ್ಲಿಲ್ಲ ಅಂದ್ರೆ ಒಂದ್ 11 12 ಮಾರು ಬರ್ತೈತೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ರೇಟ್ ವರೆಗೆ ಮಾರಿದ್ರು? ನಾವು 200 ರೂಪಾಯಿಗೆ ಮಾರಿ ಬಂದಿದ್ವಿ, 200 ರೂಪಾಯಿಗೆ ಒಂದ್ ಮಾರು ಮಾರಿ ಬಂದಿದ್ವಿ, ಮಾರಿದ್ವಿ 200 ರೂಪಾಯಿಗೆ. ಉಗಾದಿ ಹಬ್ಬದ ದಿನ 200 ರೂಪಾಯಿಗೆ ಒಂದ್ ಮಾರು. ಯಾರು ಬಿಡಿಸೋರು ಇರಲ್ಲ, ಕಟ್ಟರು ಸಿಗಲ್ಲ, ಹೋಗಕ್ಕೆ ಹಳ್ಳಿಯಿಂದ ಹೋಗಕ್ಕೆ ಆತ ಸಿಗೋದು ಇಲ್ಲ ಅಂತಂದೇಳಿ ಕೆಲವು ಜನ ಬಿಡ್ತಾರೆ, ನಾವು ಮಾತ್ರ ಬಿಡಲ್ಲ. ಬಿಡಿಸ್ತೀವಿ, ಕಟ್ತೀವಿ, ತಾಂಡ ಕೊಟ್ಟು ಬರ್ತೀವಿ. ಎಂತ ಹಬ್ಬ ಆದ್ರೂ ಯಾವ ಸಮಯದಲ್ಲಿ ಹೂವಿಗೆ ರೇಟ್ ಕಡಿಮೆ ಇರುತ್ತೆ? ರೇಟ್ ಕಡಿಮೆ ಅಂದ್ರೆ ಇವಾಗ ಯಾವ್ದು ಯಾವ್ದು ಕೆಲಸ ಕರೆ ಶುಭ ಕರೆ ಈಗಲ್ಲ ಅಂದ್ರೆ ಆಷಾಢದಾಗೂ, ಹಂಗಾಗಿ ಕಡಿಮೆ ಆಗುತ್ತೆ. ಇವಾಗ ಕೆಲವು ಆಲಯ ಏ ಹೂವಿನ ಪಜಿತಿ ಬೇಡ ಅಂತ ಕೆಲವು ಜನ ಬಿಡ್ತಾರಲ್ಲ, ಹಂಗಾಗಿ ಹೂವಿರಲ್ವಲ್ಲ, ಇದ್ದೇ ಇರ್ತೈತಿ ರೇಟು. ತೀರಾ ಪೂಟ ಹಂಗೇನು ಕಡಿಮೆ ಆಗಲ್ಲ, ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗೈತೆ. ಹೋದ ತಿಂಗಳ ಬಹಳ ರೇಟ್ ಇತ್ತು, ಈ ತಿಂಗಳ ಆಲೆ ಒಂದ್ ಸ್ವಲ್ಪ ಕಡಿಮೆ ಆಗೈತೆ. 5 ವಾರ ಆಗ್ತಾರೆ ನಮ್ಮ ದುಂಡ್ ಮಲ್ಲೆ ಗುಡು ಮಲ್ಲೆ ಹೂ ಬರ್ತವೆ, ದುಂಡ್ ಮಲ್ಲಿಗೆ ನಿಂತೈತೆ. ಈ ಹೂ ಬೆಳೆಯೋದ್ರಿಂದ ಪ್ರತಿ ದಿವಸ ದುಡ್ಡು ಬರುತ್ತೆ, ಅನುಕೂಲ ಬರುತ್ತೆ, ಪಾಟನು ಐತೆ, ದುಡ್ಡು ಬರುತ್ತೆ. ಕಷ್ಟಪಟ್ರೆ ಸುಖ ಸಿಗೋದು, ದುಡ್ಡು ಬರುತ್ತೆ. ಈಗ ತರಕಾರಿ ಹಾಕಿದ್ರು ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ತರಕಾರಿ ಹಾಕಿ? ಇಲ್ಲ ಸರ್, ನಮ್ಮ ಮಲ್ಲದ ಪಕ್ಕದಾಗೆ ರಟ್ಟಿ ಐತೆ, ರಟ್ಟಿ ಅಂತಂದೇಳಿ ಅವ್ರ ಪಕ್ಕದಾಗ ಇರೋದು, ನಾವ್ ಒಬ್ಬಂಟಿಗ್ರು, ತರಕಾರಿ ಎಲ್ಲ ಹಾಕಿ ಬೆಳೆಯಕಾಲ ಸರ್, ಊರಿನ ಪಕ್ಕದಲ್ಲಿ ತರಕಾರಿ ಹಾಕಿದ್ರೆ ಬೆಳೆಯಕಾಲ. ಇವ್ರು ಎಂತಾರಪ್ಪ ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ, ಬೆಳೆದಿರೋರಿಗೆ ಕೊಡಕ್ ಆಗಿರಲ್ಲ, ಅವೆಲ್ಲ ಆಗದೆ ಬೇಡ, ಬೇಜಾರಾಗದೆ ಬೇಡ, ಮನುಷ್ಯರಿಗೆ ಬೇಜಾರಿಗೆ ಅನ್ನಿಸ್ದಂಗೆ ಚುನ ಮಾಡೋದ್ ಅನುಕೂಲ ಅಲ್ಲಿ, ಹಂಗಾಗಿ ನಮ್ ಅದನ್ನ ಬೆಳೆಯಲ್ಲ ಸರ್, ನಾವು ತರಕಾರಿ ಏನು ಬೆಳೆಯಲ್ಲ. ಈ ತರಕಾರಿ ಹೂವು ಅಡಿಕೆ ತೆಂಗಿನ ಜೊತೆಗೆ ಈ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಎಷ್ಟು ವರ್ಷದಿಂದ ಕುರಿ ಸಾಕ? ನಾವು ಆಲೆ 10 ವರ್ಷದಿದ್ದಲೂ ಅದನ್ನ ಯಾವಾಗ್ಲೂ ಬಿಡಲ್ಲ ನಾವು. ಈಗ 10-15 ಮೇಸಕ್ಕಾಗದಿದ್ರು ಒಂದ್ 5 ಅಂತೂ ಯಾವ ಕಾಲಕ್ಕೂ ಮೇಯಿಸ್ತೀವಿ. ಅದರಿಂದ ನಮ್ಗೆ ಅನುಕೂಲ ಐತೆ, ಅನುಕೂಲ ಐತೆ ಅಂದ್ರೆ ಮನೆ ಮುಂದಿರ್ತವೆ, ಒಂಚೂರು ಮುದ್ದೆ ಹೆಚ್ಚಾಗಿರ್ತೈತೆ, ಅದನ್ನ ಕೊಡ್ತೀವಿ, ಒಂದಿಟ್ಟು ಮೇವು ತಂದಿರ್ತೀವಿ, ಹೊಲ್ದಕ್ಕೆ ಹೋಗ್ತಿವಲ್ಲ ಯಾವಾಗ್ಲೂ ತಂದಿರ್ತೀವಿ, ಹಾಕ್ತಿವಿ, ಮನೆ ಮುಂದಿರ್ತೈತೆ, ಗೊಬ್ಬರ ಆಗುತ್ತೆ, ದಿನ ಒಂದ್ ಗಿಡಕ್ಕೆ ಆಗ್ಲೇಳು ತಂಡಾಗ ಹಾಕೊಂತೀವಿ, ಅದರಿಂದ ಅನುಕೂಲ ಐತೆ. ಮುಖ್ಯವಾಗಿ ಗೊಬ್ಬರ ಬರುತ್ತೆ, ಗೊಬ್ಬರ ಬರುತ್ತೆ, ಜಾಗ ಐತೆ ಚೆನ್ನಾಗೆ, ಯಾಕೆ ಮೇಸ್ಕೆ ಬರ್ದು? ಎಲ್ಲ ಗಂಡು ಮರಿನ ಸಾಕ್ತಾರೆ? ಗಂಡು ಮರಿ ಹೆಣ್ ಮರಿ ಸಾಕಲ್ಲ. ಈಗ ಎಷ್ಟು ಕುಂತ್ ಕೊಂಡ್ಕೊಂಡ್ಬರ್ತೀರ? ಇವಾಗ 4,500 5,000 ತಾಂಬ್ತೀವಿ ನಾವು. ಸರಿ ಮೇಸಿದ್ರೆ ಒಂದ್ 15-20 ಕೆಜಿ ಆಗ ತನಕ ಮೇಸಿದ್ರೆ ಒಂದ್ 15,000 ರೂಪಾಯಿ ಮಾರ್ತೀವಿ. ಎಷ್ಟು ತಿಂಗಳು ಕಾಪಾಡ್ಬೇಕು? ಒಂದ್ 6 ತಿಂಗಳು. 6 ತಿಂಗಳು ಮೇಸಿದ್ರೆ ಅಷ್ಟಕ್ಕೆ ಮಾರ್ಬೋದು, ಮಾರ್ತೀವಿ. ಕೆಲವರೆಲ್ಲ ಒಂದು ನಾಲ್ನಾಲ್ಕು ಐದೈದು ತಿಂಗಳಿಗೆ ಒಂದೊಂದು ಮೂರು ಬ್ಯಾಚು ಮಾರ್ತಾರೆ ವರ್ಷಕ್ಕೆ, ಆ ತರ ಇಲ್ಲ ಸರ್, ಅದಾಗದ ಮಾತು, ಸುಮ್ನೆ ಅದು ಹೇಳಕಾತು ಆಗಲ್ಲ. ಒಂದು ಆರು ತಿಂಗಳಂತೂ ಮೇಯಿಸ್ಬೇಕು. ಈಗ ಸಣ್ಣ ಮರಿ ತಂಡಿರ್ತೀವಿ, ಅದೊಂದು ಸ್ವಲ್ಪ ಗಟ್ಟಿ ಬರಬೇಕು ಅಂದ್ರೆ ಮೇವು ಹಾಕ್ಬೇಕು, ಮೇಯಿಸ್ಬೇಕು, ಚೆನ್ನಾಗಿ ನೋಡ್ಕೊಂಡ್ರೆ ಆರೈಕೆ ಇದ್ದನ ಚೆನ್ನಾಗಿರ್ತದೆ, ಚೆನ್ನಾಗಿರುತ್ತೆ. ತೂಕ ಕೇಳ್ತಾರೆ ಈಗ ಕಾಲ, ಅದರಂತೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಎಲ್ಲ ಮನೆ ಹತ್ರ ನಮ್ಮ ಹೆಸರ ಮನೆ ಜಮೀನ್ ಐತಲ್ಲ, ಜಮೀನ್ ಕೊಡ್ಕೊಂಡು? ಇಲ್ಲ ಸರ್, ಜಮೀನ್ ಕೊಡ್ಕೊಂಡು ಹೋಗಲ್ಲ, ಮನೆ ಹತ್ರನೇ ಮೇಸ್ಕೊಂಡು ಸೈಡ್ ಬೀಜ ಅವೇ ತರ ಮೆಕ್ಕೆಜೋಳ ಹಾಕ್ತಿವಿ, ಹಾಕೊಂಡು ಮೇವು ಕಟ್ಕೊಂಡು ಮೇಸ್ಕೊಂತೀವಿ. ಹುಲ್ ತರ್ತೀವಿ, ಸೈಡ್ ಸೊಪ್ಪ ಐತೆ, ಮೇಸ್ಕೊಂತೀವಿ. ಈ ಕುರಿ ಮೇಕೆನೆಲ್ಲ ಒಂದ್ ದಿವಸಕ್ಕೆ ಒಂದ್ ಗಂಟೆ ಎರಡ್ ಗಂಟೆ ಆದ್ರೆ ಅಡ್ಡಾಡಿಸ್ಕೊಂಡು ಚೆನ್ನಾಗಿರುತ್ತೆ? ಇಲ್ಲ ಸರ್, ನಮ್ಗೆ ಹೋಗಕ್ಕಾಗಲ್ಲ, ನಮ್ಮಲ್ಲ ಒಂದ್ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿ ಕೊಡ್ಕೊಂಡು ಹೋಗಕ್ಕಲ್ಲ. ಆಮೇಲೆ ಬೇರೆ ಹೊಲ್ದಕ್ ಹೋಗಕ್ ನಮಗೆ ಬೇಜಾರಾಗುತ್ತೆ, ಹೋಗಕ್ಕಲ್ಲ. ನಮ್ಮ ಹೊಲ್ದಾಗೆ ನಮ್ಮ ಮನೆ ಮುಂದೆ ನಾವು ಹೊಲ್ದ ಮೇವ್ ತಂದ್ಕೊಂಡು ಮನೆ ಮುಂದೆ ಮೇಯಿಸ್ಕೊಂಡ್ರೆ ಏನೂ ಆಗಲ್ಲ. ಅದು ಇನ್ನ ರೋಡ್ಗೆ ಹೊಡ್ಕೊಂಡು ಹೋಗೋದ್ಕಿಂತ ನಮ್ಮ ಮನೆ ಮುಂದೆ ಮೇಯಿಸೋದ್ರಂತ ಅನುಕೂಲ ಯಾವುದೂ ಇಲ್ಲ. ರೋಡ್ ಕೊಡ್ಕೊಂಡು ಹೋಗ್ಬಾರ್ದು, ಅವ್ರು ಏನಾದ್ರು ಒಂದೇನಾದ್ರು ಹಾಕಿರ್ತಾರೆ ಕುರಿಯರು, ಅವಾಗ ಏನಾದ್ರು ಒಂದು ಕಾಯಿಲೆ ಬರುತ್ತೆ, ಅವೆಲ್ಲ ಆಗ್ತವೆ. ಅದಕ್ಕೆ ಆಗೋದ್ಕಿಂತ ನಮ್ಮ ಮನೆ ನಮ್ಮ ಕಾಂಪೌಂಡ್ನಾಗೆ ಇದ್ರೆ ಏನೂ ಆಗಲ್ಲ. ನಮ್ಮ ಮನೆ ಮುಂಜೆ ಆಗೈತೆ, ಒಂದ್ ತೆಗೆದ್ ಅಂತ ಬಿಟ್ಕೊಂಡು ಅವೆಲ್ಲ ಮೇವ್ ಹಾಕೊಂಡು ಮೇಯಿಸ್ಕೊಂತೀವಿ ಸರ್. ಬರೀ ಸೆಡೆ ಅದನ್ನೇ ಹಾಕ್ತಾರೆ? ಇಲ್ಲ ಸರ್, ಹುಲ್ ತತ್ತೀವಿ, ಯಾರ್ತಾಗಾದ್ರು ಒಂದ್ ಸ್ವಲ್ಪ ಕಡ್ಲೆಬಳ್ಳಿ ತಾಂತೀವಿ, ಅದನ್ನ ಕಡ್ಲೆಬಳ್ಳಿ ಹಾಕಿದ್ರು ಮಾತ್ರ ನೀರ್ ಕುಡಿಯೋದು, ಚೆನ್ನಾಗ್ ಆಗೋದು, ಮರಿಗಳು ಗಟ್ಟಿ ಬರ್ತೈತಿ. ಕಡ್ಲೆಬಳ್ಳಿ, ರಾಗಿ, ರಾಗಿ ರಾಗಿ ಕಡ್ಡಿ ಏನಿಲ್ಲ, ಕಡ್ಲೆಬಳ್ಳಿ ಹಾಕ್ತಿವಿ, ಮೆಕ್ಕೆಜೋಳ ನೀವು ಬೆಳ್ಕೊಂಡ್ರೆ ಕೊಂಡ್ಕೊಂತೀವಿ? ಇಲ್ಲ ಸರ್, ಕೊಂಡ್ಕೊಂತೀವಿ, ಕೊಂಡ್ಕೊಂತೀವಿ. ಈಗ ಒಂದು ಆರು ತಿಂಗಳು ಬ್ಯಾಚ್ ಮುಗಿಯೋಷ್ಟೊತ್ತಿಗೆ ಒಂದು ಹತ್ತು ಮರಿಗೆ ಎಷ್ಟು ಮೆಕ್ಕೆಜೋಳ ಬೇಕಾಗುತ್ತೆ? ಒಂದು ಕ್ವಿಂಟಲ್ ಎರಡು ಕ್ವಿಂಟಲ್ ಲೆಕ್ಕಾಚಾರಕ್ಕೆ ಹಾಕ್ಬೇಕು, ಹಾಕ್ಬೇಕು. ಹಾಕ್ಬಿಟ್ಟು ಅನುಕೂಲ ಆಗುತ್ತೆ, ಗಟ್ಟಿ ಇರ್ತವೆ ಮರಿ, ತೂಕ ಬರುತ್ತಲ್ಲ, ನಮ್ಗೂ ರೇಟ್ ಚೆನ್ನಾಗುತ್ತೆ. ಈ ಕುರಿಗಳಿಗೂ ಮೇಕೆಗಳಿಗೆಲ್ಲ ಸಾಕಷ್ಟು ಕಾಯಿಲೆ ಬರುತ್ತೆ ಕೆಲವು ಸರಿ, ಈ ತರ ಎಂಟು ಹತ್ತು ಮರಿ ಸಾಕ್ತಾರೆ, ಅವು ಎರಡು ಮೂರು ಸಾರ್ ಅಂತೆಲ್ಲ ಹೇಳ್ತಿರ್ತಾರೆ, ಆತರ ಏನಾದ್ರೂ ಗೊತ್ತಿರೋ ಕೇಳ್ಕೊಂತೀವಿ. ಆಮೇಲೆ ಇಂಥ ಮೆಡಿಸಿನ್ ತಂದು ಕೊಡೋ, ಇಂಜೆಕ್ಷನ್ ಮಾಡ್ತೀವಿ ಅಂದ್ರೆ ತಾಮಂದ್ ಕೊಡ್ತೀವಿ, ಮಾಡ್ಕೊಡ್ತಾರೆ. ಕುರಿಯರ್ ಇರ್ತಾರಲ್ಲ, ಅವ್ರನ್ನ ಒಳ್ಳೆಯವ್ರು ಒಂದ್ ಕಂಡು ಮಾಡಿಸಿದ್ರೆ ಏನೂ ಆಗಲ್ಲ. ಇಲ್ಲ ಯಾರನ್ನಾದ್ರೂ ಹತ್ರ ಡಾಕ್ಟರ್ನ ಕರ್ಕೊಂಡ್ಬಂದು ತೋರಿಸಿದ್ರೆ ಅವ್ರು ಇಂಜೆಕ್ಷನ್ ಮಾಡ್ತಾರೆ, ಅವ್ರು ಫ್ರೀ ಮಾಡ್ತಾರೆ. ನಾವು ಒಳ್ಳೇದು ಮೆಡಿಸಿನ್ ತಂದು ಹಾಕ್ಬೇಕು ಅಂದ್ರೆ ನಾವು ಸ್ವಂತಕ್ಕೆ ತಂದು ಹಾಕಿರ್ತೀವಿ, ನಮ್ಮ ಜಾಸ್ತಿ ಇರಲ್ವಲ್ಲ, ನಾವು ಸ್ವಂತಕ್ಕೆ ತಂದು ಹಾಕಿರ್ತೀವಿ. ಗೊಬ್ಬರ ಏನು ಮಾರಾಟ ಮಾಡೋದು? ಇಲ್ಲ ಸರ್, ಅದಿನ್ನ ಎಷ್ಟು ಇರ್ತೈತಿ ನಮ್ಮ ಮೂಲಕ ಮತ್ತೆ ಈಗ ಆರು ತಿಂಗಳು ಕಾಪಾಡ್ತಾರಲ್ಲ, ಯಾವ ಸಮಯದಲ್ಲಿ ಮಾರ್ತಾರೆ ಒಳ್ಳೆ ಬೆಲೆ ಸಿಗ್ಬೇಕಂತ? ನಾವು ಯಾವ ಸಮಯದಾಗ ಅಂದ್ರೆ ನಮಗೆ ಅಲ್ಲಿ ಮೇಯಿಸ್ಕೊಂಡ್ರೆ ಯಾರಾದ್ರೂ ತಗೊಂಬರು ಮರಿ ಚೆನ್ನಾಗೈತೆ ಅಂದ್ರೆ ಯಾರಾದ್ರೂ ಬಂದು ಹುಡುಕೆ ಬಂದು ತಾಂಡೋಗ್ತಾರೆ, ಟೈಮಿಂಗ್ ಕೇಳಲ್ಲ, ತೂಕ ಕೇಳ್ತಾರೆ, ಚೆನ್ನಾಗೈತೆ ಮಾಲು ಅಂದ್ರೆ ಹುಡುಕೆಂಬತ್ತಾರೆ. ನಾವೇನ್ ಮಾರಕ್ ಹೋಗಲ್ಲ, ಅಲ್ಲೇ ಬಂದು ತಾಂಡೋಗ್ತಾರೆ. ಅಲ್ಲ, ಇನ್ನು ಈ ಕುರಿ ಸಾಕಾಣಿಕೆ ಏನಂದ್ರೆ ಲಾಭ ಮಾಡ್ಬೇಕಪ್ಪ ಅಂದ್ರೆ ಈ ಬಕ್ರಿ ಇದ್ದು ಬಕ್ರಿ ಹಬ್ಬ ಅಂತವಕ್ಕೆಲ್ಲ ಹೇಳ್ತಾರೆ, ಅವೆಲ್ಲ ಮಾಲು ಚೆನ್ನಾಗಿರ್ಬೇಕು, ಯಾವ ಟೈಮ್ನಾಗಾದ್ರೂ ಅದಕ್ಕೆ ಬೆಲೆ ಇರ್ತೈತಿ, ಮಾಲ್ ಇದ್ರ ಹಂಗೆ ಬೆಲೆ ಇರ್ತೈತಿ. ಆ ಟೈಮ್ ಈ ಟೈಮ್ ಅಂತ ಏನ್ ಹೇಳಂಗಿಲ್ಲ, ಮಾರ್ಬೋದು. ಮತ್ತೆ ಒಂದ್ ಬ್ಯಾಚ್ ಮಾರ್ತಿದ್ರೆ ಮತ್ತೆ ಮರಿ ತಾಂಬ ಮರಿ ತಾಂಬ್ತೀವಿ, ಮತ್ತೊಂದು ಹದಿನೈದು ದಿನ ಇಪ್ಪತ್ತು ದಿನ ಬಿಟ್ಕೊಂಡು ತಾಂಬ್ತೀವಿ ಮರಿ. ಮರಿ ಅಂದ್ರೆ ಅಲ್ಲೇ ನಿಮ್ಮ ಯಾತಕಾದ್ರೂ ತಗೊಂತೀವಿ, ಹಿರಿಯರ್ಗ ಹೋಗಾದ್ರೂ ತಾಂಬರ್ಬೋದು. ಹಿರಿಯರಾಗ ಅಂದ್ರೆ ಈಗ ಮರಿ ರೋಗದವು ಯಂತ್ರವನ್ನು ಸಿಗ್ತವೆ ಅಂತ ತಾಮದಕ್ಕಿಂತ ಕಂಡಿರರ್ಥಕ್ಕೆ ತಾಂಡ್ರೆ ಅನುಕೂಲ ಆಗುತ್ತೆ. ಕಂಡಿರರ್ಥಕ್ಕೆ ನೂರು ಇನ್ನೂರು ಹೆಚ್ಚಾದ್ರಾಗ್ಲೇಳು ಕಂಡಿರರ್ಥಕ್ಕೆ ತಾಂಬದ್ದವು ಅಕ್ಕಪಕ್ಕದಾಗೆ ಯಾರ್ತಕನ ಐನೂರು ಸಾವಿರ ಹೆಚ್ಚಾಗಿ ಕಮ್ಮಿ ಆಗ್ಲೇಳು ಅಂತ ತಾಂಬ್ತೀವಿ. ಅಂದ್ರೆ ನಮ್ಗೆ ರೈತರಿಗೆ ಕುರಿ ಸಾಕಾಣಿಕೆ ಒಳ್ಳೆ ಲಾಭದಾಯಕ ಅಂತ ಅನುಕೂಲ ಸರ್. ಈಗ ಇಷ್ಟೊಂದು ಲಾಭ ಐತಲ್ಲ, ಇನ್ನು ದೊಡ್ಡ ಪ್ರಮಾಣದಲ್ಲಿ ಯಾಕೆ ಸಾಕ್ಬಾರ್ದು? ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾಕಕ್ಕೆ ಇಪ್ಪತ್ತೈದು ಅದೆಲ್ಲ ಜಾಸ್ತಿ ಆಗುತ್ತೆ, ಅಷ್ಟೇ ಕಡಿಮೆ ಇದ್ರಾಗೇನ ಅನುಕೂಲ ಮಾಡ್ಕೋಬೇಕು. ಸ್ವಲ್ಪ ನಿರ್ವಹಣೆ ಚೆನ್ನಾಗಿದ್ ನಿರ್ವಹಣೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ. ನಮಗೆ ಫಾರ್ಮುಲ್ ಐತಲ್ಲ, ಯಾವಾಗ ಅದ್ರಾಗ ಇರ್ಬೇಕು, ಯಾವಾಗ ಒಂದ್ ಟೈಪ್ ಸಿಗುತ್ತೆ ಎಂಬಾಗ ಅವಾಗ ಬಂದ ಮರಿ ನೋಡ್ಕೋಬಹುದು. ಅದ ಯಾವಾಗ್ಲೂ ನಮಗೆ ಚೆನ್ನಾಗಿ ನಡೀತೈತೆ ಫಾರ್ಮುಲ್. ಫಾರ್ಮುಲ್ ಎಷ್ಟು ವರ್ಷ ಆಯ್ತು? ಆಲೆ ಒಂಬತ್ತು ವರ್ಷ ಆಯ್ತು. ಈಗ ಜಮೀನ್ ಕೆಲಸ ಇತ್ತು, ಹೂವ ಕಟ್ತಾ ಇದ್ರಿ, ಈ ಕುರಿ ಸಾಕಾಣಿಕೆ ಮಾಡ್ತಿದ್ವಿ. ಮಧ್ಯಾಹ್ನ ಟೈಮ್ ಬಿಸಿಲು ಟೈಮ್ನಾಗೆ ಯಾರು ಬರೋದ್ ಟೈಮ್ನಾಗ ಹೋಗಿ ಹೊಲ್ದಾಗ ಏನಾದ್ರು ಕೆಲಸ ಮಾಡ್ಕೊಂಡ್ ಬರ್ತೀವಿ. ಹೊಸ ಹುಲ್ ತರೋದು ಯಾವಾಗಾದ್ರೂ ಹೊಲ್ದಕ್ ಹೋಗ್ಬೇಕು ಅಂದ್ರೆ ಮಧ್ಯಾಹ್ನ ಟೈಮ್ನಾಗ ಹೋಗ್ತೀವಿ. ಬೆಳಗ್ಗೆ ಸಾಯಂಕಾಲ ಅಂತೂ ಇರ್ಲೇಬೇಕು, ಬಾಗಿಲು ತೆಗಿಲೇಬೇಕು, ಆವಾಗ ಇಲ್ಲಿ ಹೋಗಲ್ಲ. ಯಾಕೆ ಆಸಕ್ತಿ ಬಂತು ಫ್ಲೋರ್ ಮಿಲ್ ಹಾಕಿಸ್ಬೇಕಂತ? ಆಸಕ್ತಿ ಬಂತು ಅಂದ್ರೆ ಜಮೀನ್ ಆಗಿನ್ ಎಷ್ಟು ದಿನ ಮಾಡೋಣ, ಸ್ವಲ್ಪ ಜಮೀನ್ ನಮ್ದು, ಅದ್ರಾಗಿನ್ ಎಷ್ಟು ದಿನ ಮಾಡೋಣ ಅಂತಂದ ಹೇಳ್ಬಿಟ್ಟು ಒಂದು ಗೊಬ್ಬರದ ಅಂಗಡಿ ಹಾಕೋಣಂತಂದೇಳಿ ಲೋನ್ ಮಾಡಿಸಿದ್ವಿ. ಈಗ ಓದಿರೋರ್ಗಾದ್ರೆ ಕೊಡ್ತೀವಿ, ಅಯ್ಯಮ್ಮ ಓದಿಲ್ಲ ಲೋನ್ ಅಂದ್ರು, ನಾನು ಬಹಳ ಓದಿರ್ಲಿಲ್ಲ, ಹಂಗಾಗಿ ಏನ್ ಮಾಡೋದು ಅಂತಂದೇಳಿ ನಾನು ಇದನ್ನ ಮಾಡ್ತೀನಿ ಎಂಬ ಶಕ್ತಿ ಇತ್ತು ನನಗೆ, ಮಾಡ್ಬೇಕು ಎಂಬುದು ಇತ್ತು ನನ್ನ ಮನಸ್ಸಿನಾಗೆ, ಹಾಕ್ಬೇಕು ಅಂತಂದು ಹಾಕ್ಸಿದ್ವಿ ಸರ್. ಎಲ್ಲ ಸ್ವಂತ ಬಂಡವಾಳ ಹಾಕಿದ್ರೆ ಬ್ಯಾಂಕಿಂದ ಯಾವ್ದಾದ್ರು ಸಾಲ? ಇಲ್ಲ ಸರ್, ಲೋನ್ ತಾಂಡಿದ್ವಿ, ಮೂರುವರೆ ಲಕ್ಷನ, ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಬಂತು, ಇದ್ದಿದ್ದ ಕಟ್ಟಿದ್ವಿ. ಈಗ ಯಾವ್ದು ಕಟ್ಟೋದಿಲ್ಲ, ನಾಲ್ಕು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ, ಕಟ್ತೀನಿ. ಫ್ಲೋರ್ ಮಿಲ್ ಅಂದ್ರೆ ಏನೇನು ಬರೀ ಇಟ್ಟೊಂದೇನ ಕೆಲ ಸಾಂಬಾರ್ ಬಿಡಿಸೋದು ಮತ್ತೆ ರಾಗಿ ಗೋಧಿ ರಾಗಿ ಇದೆ ಬೇರೆ ಐತೆ, ಗೋಧಿ ಅಕ್ಕಿ ಕಡಲೆಬೇಳೆ ಅಂತದ್ ಹಾಕದೆ ಬೇರೆ ಐತೆ, ಕಡಲೆ ಕಾಳು ತೊಗರಿ ಕಾಳು ಬೇಳೆ ಮಾಡೋದೇ ಬೇರೆ ಐತೆ, ಬೇಳೆ ರುಬ್ಬದು ಊರ್ನ ಮಾಡೋದು ಐತೆ, ಖಾರ ಸಾಂಬಾರು ರುಬ್ಬದು ಅದು ಕೊತ್ತಂಬರಿ ಮೆಣಸಿನಕಾಯಿ ಹಾಕೋದು ಅದ್ ಕೊತ್ತಂಬರಿ ಕಾಳು ಮೆಣಸಿನಕಾಯಿ ಹಾಕೋದು ಸಪರೇಟ್ ಐತೆ, ಅದು 30 ರೂಪಾಯಿ ಕೆಜಿ. ಅಷ್ಟೆಲ್ಲ ಒಬ್ಬರು ನಿರ್ವಹಣೆ ಮಾಡ್ತೀನಿ, ಯಾರದೂ ಸಹಾಯ ಬೇಕಾಗಿಲ್ಲ ಅದಕ್ಕೆ, ನಾನೆಲ್ಲ ಮಾಡ್ತೀನಿ. ನಾನೆಂದು ನಮ್ಮ ಮನೆಯವ್ರನ್ನ ಕೇಳಲ್ಲ, ಯಾರನ್ನ ಬರ್ರಿ ಅದನ್ನ ಕೊಡ್ರಿ ಬೆಲ್ಟ್ ಕೊಡ್ರಿ ಅವೆಲ್ಲ ಕೇಳಲ್ಲ, ನಾನು ಒಬ್ಳೆ ಹಾಕೊಂಡು ನಾನು ಒಬ್ಳೆ ಮಾಡ್ತೀನಿ ಸರ್. ನನಗೆ ಮಾಡ್ಬೇಕಂಬ ಉತ್ಸಾಹ ಇತ್ತು, ಮಾಡಿದೀನಿ. ಬೆಳಿಗ್ಗೆ ಸಾಯಂಕಾಲ ರಶ್ ಇರುತ್ತಾ? ಬೆಳಗ್ಗೆ ಸಾಯಂಕಾಲ ಅಂತ ಏನು, ಯಾವ ಟೈಮ್ನಾಗು ನಮ್ಮ ಊರಿಗೆ ನಮ್ಮ ಜಿನ್ನಿಗೆ ಎಷ್ಟೂರಾರು ಒಂದು 6 ಊರಾರು 7 ಊರಾರು ಬರ್ತಾರೆ ನಮ್ಮ ಜಿನ್ನಿಗೆ. ಯಾವಾಗಾದ್ರೂ ಒಂದೊಂದು ಊರಾಗ ಒಂದು ಮಾರಮ್ಮ ಇರ್ತೈತೆ, ಅದ್ ಇರ್ತೈತೆ ಇದಿರ್ತೈತೆ ಅಂತಂದು ಯಾವಾಗ್ಲೂ ಬರ್ತಿರ್ತಾರೆ. ಮೂರಿದಾವೆ ಅದ್ರಾಗ ನಮ್ದೇ ಚೆನ್ನಾಗ್ ನಡೆಯುತ್ತೆ. ಯಾಕೆ ಚೆನ್ನಾಗ್ ನಡೀತೈತೆ ಅಂದ್ರೆ ನನಗೆ ತಾಳ್ಮೆ ಐತೆ, ಚೆನ್ನಾಗ್ ಹಾಕೊಡ್ತೀನಿ. ಹಂಗಾಗಿ ಈ ಚಿಲಗೆರೆಯರು ದೇವ್ರ ಕೊಟ್ಟ ಓಬೇನಹಳ್ಳಿ ಈ ಕಡೆಯಲ್ಲಿ ಐನಹಳ್ಳಿ ಬಂದ್ರಹಳ್ಳಿ ಕೂಡ್ಲಹಳ್ಳಿ ಮಟ್ಟೇರು ಇಷ್ಟೂರ ನಮ್ ಜಿನ್ನಿ ಬರ್ತಾರೆ. ಯಾಕಂದ್ರೆ ಚೆನ್ನಾಗ್ ಹಾಕೊಡ್ತೀನಿ, ಹೆಚ್ಚು ಕಮ್ಮಿ ಕೊಟ್ರು ನಡೀತೈತೆ, ಕ್ಲೀನ್ ಇರ್ತೈತೆ, ತಾಳ್ಮೆ ಐತೆ. ತಾಳ್ಮೆಗೆ ಯಾರು ಬರೀ 1 ರೂಪಾಯಿ 2 ರೂಪಾಯಿ ಕಮ್ಮಿ ಕೊಟ್ರೆ ಬಿಡತ್ಲಾಗ ಹೋದ್ರಲ್ಲಿ ಇನ್ನೊಬ್ರು ಕೊಡ್ತಾರೆ ಅಂತ ಸುಮ್ಮನೆ. ಹಂಗಾಗಿ ಐ ಎಂ ಚೆನ್ನಾಗ್ ಹಾಕುತ್ತೆ ಎಂಬ ಉದ್ದೇಶಕ್ಕೆ ಎಲ್ಲಾ ಊರರು ಬರ್ತಾರೆ. ಪ್ರತಿ ದಿವಸ ಎಷ್ಟು ಬರುತ್ತಮ್ಮ ಇಟ್ಟಿನ ಗಿರಣಿಗೆ? ಈಗ ಖಾರ ಸಂಬಾರ ಬಹಳ ಜನ ಬಂದ್ರೆ ಒಂದ್ 2-2.5 ಸಾವಿರ ರೂಪಾಯಿ ಆಗುತ್ತೆ. ಬರ್ಲಿಲ್ಲ ಅಷ್ಟೊಂದ್ ಜನ ಅಂದ್ರೆ ಒಂದ್ 500 ಸಾವಿರಕ್ಕಂತೂ ಕಮ್ಮಿ ಪ್ರತಿ ದಿವಸ 1,000 ರೂಪಾಯಿ ಆಗುತ್ತೆ. 1,000 ರೂಪಾಯಿ ಖರ್ಚು ಎಷ್ಟು ಬರುತ್ತೆ? ಖರ್ಚು 4,000 ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಒಂದ್ ತಿಂಗಳಿಗೆ. ಅಷ್ಟು ಬಿಟ್ರೆ ಬೇರೆ ಏನು ಖರ್ಚು ಬರಲ್ಲ. 2 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ 5,000 ರೂಪಾಯಿ ಕೊಟ್ಟು ಒಂದ್ ಜೊತೆ ಕಲ್ತತ್ತೀವಿ, ಯಾವ್ದು ಕಲ್ಲು ಹೋಗಿರ್ತೈತೆ ತಾಂಬ್ತೀವಿ. ಏನಿರಲ್ಲ ಅದ್ರಾಗೆ, ಬೆಲ್ಟ್ ಏನಾದ್ರು ಹೋದ್ರೆ ತಂದಾಕಬೇಕು, ಇನ್ನೇನು ಅದ್ರ ಖರ್ಚು ಬರಲ್ಲ. ನಾವು ಸ್ವಂತಕ್ಕೆ TC ಎಕ್ಸ್ಟೆಂಡ್ ಇದೀವಿ, ಕರೆಂಟ್ ಎಲ್ಲ ಹಾಕ್ಸ್ಬೇಕಾದಾಗ್ಲೇ ಕ್ಲೀನ್ ಆಗಿ ಎಲ್ಲ ಮಾಡ್ಸಿದೀವಿ ನಾವು. ಯಾಕಂದ್ರೆ ನಾನ್ ಮಾಡೋದಲ್ಲ, ಹೆಣ್ಮಕ್ಳು ಮಾಡೋದು ಅಂತಂದೇಳಿ ಎಲ್ಲ ಚೆನ್ನಾಗ್ ಮಾಡ್ಸಿದೀವಿ. ನಮ್ಗೆ ಏನು ಅಂತ ಖರ್ಚು ಬರಲ್ಲ, ಅದ್ರಾಗೆ ಖರ್ಚು ಬರಲ್ಲ. ಕರೆಂಟ್ ಬಿಲ್ಲು ನಾನ್ ಮಾಡ್ರ ಕೂಲಿ ಬಿಟ್ರೆ ಇನ್ನೇನು ಖರ್ಚು ಬರಲ್ಲ. ಅಂದ್ರೆ ಯಾವಾಗ್ಲೂ ಕೆಲಸ ಇರುತ್ತಲ್ಲ ನಿಮ್ಗೆ, ಈಗ ಹೂವು ಕಟ್ಬೇಕು, ಕುರಿಮರಿ ನೋಡ್ಕೋಬೇಕು, ಜಮೀನು ನೋಡ್ಬೇಕು, ಕಷ್ಟ ಅನ್ಸಲ್ಲ? ಇಲ್ಲ ಸರ್, ನನಗೆ ಕಷ್ಟ ಅಂತ ಎಂದು ಒಂದಿಲ್ಲ, ಒಂಬದು ಇಲ್ಲ. ನಾನು ನನ್ನ ಜೀವನ ಏನಾಗ ಮಾಡ್ಬೇಕು ಒಂಬದು ಆಸಕ್ತಿ ಕೊಟ್ಟನು ಭಗವಂತ, ಅಲ್ಲೇ ತನಕ ನನಗೆ ಕಷ್ಟ ಒಂಬದು ತಿಳಿಯೋದೇ ಇಲ್ಲ ಸರ್, ತಿಳಿಯಲ್ಲ. ನನಗೆ ಮಾಡ್ತೀನಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಕೆಲಸ ಮಾಡ್ತೀನಿ? ನಾನು 6 ಗಂಟೆ ಇದ್ದ ಸ್ಟಾರ್ಟ್ ಮಾಡಿದಳು, 10 ಗಂಟೆ ತನಕ ಮಾಡ್ತೀವಿ. ಅದ್ರ ಮೇಲ್ಪಟ್ಟನ್ನ ಏನ್ ಮಾಡಲ್ಲ. ಯಾರಾದ್ರೂ ಟೈಮ್ ತಪ್ಪಿಸಿ ಬೇಳೆ ರುಬ್ ಕೊಡು ಅಂತ ಬಂದ್ರೆ ಅವಾಗ್ಲೂ ಹೋಗಿ ರುಬ್ ಕೊಟ್ ಬರ್ತೀನಿ. ಒಂದೆರಡು ನೀರು ತಗೊಂಡೋಗ್ತೀನಿ, ಒಂದು ಪಾತ್ರೆ ತಗೊಂಡೋಗ್ಬಿಟ್ಟು ರುಬ್ ಕೊಟ್ ಬರ್ತೀನಿ. ಬಿಟ್ರೆ ಬೇನೆ ಏನೋ ತರಲ್ಲ, ಅಷ್ಟೊತ್ತಿದ್ದಾನೆ 10 ಗಂಟೆ ತನಕ ಮಾಡ್ತೀನಿ ಸರ್. ಅಂದ್ರೆ ಜಿನ್ ಅಂದ್ರೆ ಯಾವಾಗ್ಲೂ ಕೆಲಸ ಇದ್ದೇ ಇರುತ್ತೆ, ಪ್ರತಿ ದಿವಸ ಯಾವಾಗ ಒಂದ್ ಸೇರ್ ಅಕ್ಕಿ ತಂದ್ರು ಎದ್ದೋಗ ಹಾಕ್ಬೇಕು. ಊಟ ಮಾಡ್ತೀನಿ ಅಂದ್ರೆ ಕರೆಂಟ್ ಹೋಗೋದು ಬಾರಮ್ಮ ಅಂತಾರೆ, ಅದ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಮಾಡೋ ರುಕ್ತೀನಿ ಅದೇನ, ನಾನು ಊಟ ಮಾಡೋದಿದ್ರು ನಾನು ಹೋಗಿ ಅದ್ನ ಕೆಲಸ ಮಾಡಿ ಬಂದೆ, ನಾನು ಊಟ ಮಾಡೋದು ಮಾಡ್ತೀನಿ ಮಾಡ್ತೀನಿ ಸರ್. ನನಗೆ ಬೇಜಾರಾಗಲ್ಲ. ಯಾಕಂದ್ರೆ ನನ್ಗೆ ಒಂದ್ ಸ್ವಲ್ಪ ಬಡತನ ಇತ್ತು, ಇದ್ರಿಂದ ಅನುಕೂಲ ಆಗೈತೆ, ಅದನ್ನ ನಾನು ತಿರಸ್ಕಾರ ಮಾಡಬಾರ್ದು ಎಂಬ ಉದ್ದೇಶ ಐತೆ, ನಾನು ಮಾಡ್ತೀನಿ ಸರ್. ಅಂದ್ರೆ ಮೊದಲೆಲ್ಲ ಬಡತನ ತುಂಬಾ ಕಷ್ಟ, ಜೀವನ ನೀಗಿಸಿದ್ರೆ ಜೀವನ ಕಷ್ಟ ಅಂತ ಅದ್ ಹೇಳ್ಬಾರ್ದು ಸರ್ ನಂದ, ಅದ್ ಹೇಳ್ಕೊಂಡ್ ಹೋದ್ರೆ ಅದ್ ಬಹಳ ಆಗ್ಬಿಡುತ್ತೆ. ಆ ಕಷ್ಟ ಹೇಳೋದ್ಕಿಂತನು ಭಗವಂತ ಏನ್ ಕೊಟ್ಟಿದೆ ಅದ್ರಿಂದಲೇ ನಾನು ತೃಪ್ತಿ ಪಡ್ಬೇಕು ಎಂಬ ಉದ್ದೇಶ ಮಾಡ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ ಸರ್. ಮೊದಲೆಲ್ಲ ಕಷ್ಟ ಬಿದ್ದಕ್ಕೆ ಈಗ ದೇವ್ರ ಸುಖವಾಗಿಟ್ಟಿದ್ದಾನೆ. ಕಷ್ಟ ಬಿದ್ದಿದೀವಿ ನಾವು 5 ಜನ ಹೆಣ್ಣು ಹುಡುಗರು, ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಅನಿಸ್ಬಿಟ್ಟಿದೀನಿ ನಾನು ಅದೆಲ್ಲ ಮಾಡಿರೋದು. ಇದಕ್ಕೆ ನಾನು ಇವತ್ತು ಆ ಶಕ್ತಿ ಪಟ್ಟು ನನ್ನ ಶಕ್ತಿ ಭಗವಂತ ಏನ್ ಕೊಟ್ಟದನ್ನ ಅದನ್ನೆಲ್ಲ ಮಾಡಿ ಇದ್ ಮಾಡ್ಬೇಕು ಎಂಬ ಉದ್ದೇಶಕ್ಕೆ ಮಾಡ್ತಾ ಇದೀನಿ. ನಾವು 5 ಜನ ನಮ್ಮಪ್ಪ ಬಿಟ್ಟು ಸತ್ತೋಗ್ಬಿಟ್ಟಿತ್ತು, ನಾನು 4 ಜನ ಹೆಣ್ಣು ಹುಡುಗರ್ನೆಲ್ಲ ಆರೈಕೆ ಮಾಡಿ ಸಾಕಿ ಸಲ್ವಿ ಅವ್ರನ್ನೆಲ್ಲ ಮದುವೆ ಮಾಡಿ ಎಲ್ಲ ಮಾಡಿದೀನಿ. ನನ್ ಗಂಡನ ಮನೆಗೂ ನಮ್ ಮಾವುಗಳು, ನಮ್ ಸ್ವಂತ ಮಾವುಗಳು, ನಮ್ಮ ಅಮ್ಮನ ತಮ್ಮಗಳು ಅಣ್ಣಗಳು ನನ್ನೆಲ್ಲಾರು ಬೇಡಲ್ ಮಾಡಿದ್ರು. ಆದ್ರೆ ಅವ್ರಿಗೆಲ್ಲ ತಗ್ಬಾರ್ದು ಎಂಬ ಉದ್ದೇಶ ಇಕ್ಕೊಂಡು ನಾನು ಇವೆಲ್ಲ ಮಾಡ್ತಾ ಇದ್ದೀನಿ ಸರ್. ನಾನು ಅವ್ರಿಗೆ ತಗ್ಬಾರ್ದು ಎಂಬ ಉದ್ದೇಶಕ್ಕೆ ಇವೆಲ್ಲ ಮಾಡ್ತಾ ಇರೋದು. ನನ್ಗೆಂದು ಬೇಜಾರಾಗಲ್ಲ, ಸಾಕಾಗಲ್ಲ, ಸುಸ್ತಾಗಲ್ಲ, ನನ್ಗೇನೂ ಆಗಲ್ಲ ಸರ್. ನಾನು ಚೆನ್ನಾಗೈದೀನಿ. ಭಗವಂತ ನನ್ನ ಕಷ್ಟಪಟ್ಟಿರೋದ್ ನೋಡಿ ಚೆನ್ನಾಗಿಕ್ಕಿದ್ದಾನೆ ಭಗವಂತ ಅಷ್ಟೇ. ಮತ್ತೆ ಮುಂದಿನ ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು? ಏನ್ ಮಾಡ್ಬೇಕು ಸರ್, ಏನ್ ಮಾಡಕ್ ಶಕ್ತಿ ಅದನ್ನ ಮಾಡ್ಬೋದಲ್ಲ, ಅದನ್ನ ಸಾಕು ಇಷ್ಟು ಮಾಡಿಕೊಂಡ್ರೆ. ಅಡಿಕೆ ತೋಟ ಮಾಡ್ಕೊಂಡಿದ್ವಿ ಒಂದ್ ಸ್ವಲ್ಪನ, ಇನ್ನೊಂದು ವರ್ಷ ಹೋದ್ರೆ ಫಸ್ಲಿ ಬತ್ತೈತೆ, 100 ತೆಂಗಿನ ಗಿಡ ಫಸ್ಲಿ ಬಂದೈತೆ. ನಮ್ಮ ಮನೇರ ಅದನ್ನ ಮಾಡ್ಕೊಂಡು ಅವ್ರು ಇರ್ತಾರೆ, ನಾನು ಇದನ್ನ ಮಾಡ್ಕೊಂಡು ನಾವ್ ಐತಿ ಸರ್, ನನ್ನ ಮಗನ ಓದ್ಸ್ಕೊಂಡು ಸಾಕು. ಅಡಿಕೆ ಒಳಗಡೆ ಎಲ್ಲ ಕೆಲವರೆಲ್ಲ ಅಂತರ ಬೆಳೆಗಳಾಗಿ ಕಾಳುಮೆಣಸು ಉಳ್ಳೆದೆಲೆ ಈ ತರ ಬೇರೆ ಬೇರೆ ಬೆಳೆಗಳು, ಕಾಳುಮೆಣಸಿಂದ ಒಂದು ಏಲಕ್ಕಿದ ಹಾಕ್ಬೇಕು ಎಂಬ ಉದ್ದೇಶ ಒಂದು ಐತಿ. ಅವು ನನ್ನ ಪಕ್ಕದಾಗೆಲ್ಲ ಹಾಕಿದಾರೆ, ನಾವು ಮೊನ್ನೆ ನೋಡಿದ್ವಿ, ನಾವು ಹಾಕ್ಬೇಕು ಒಂದ್ ಸ್ವಲ್ಪ ಏಲಕ್ಕಿ ಕಾಳುಮೆಣಸು ಹಾಕ್ಬೇಕು ಎಂಬ ಆಸೆ ಬಹಳ ಐತೆ. ಮುಂದೆ ಮಾಡ್ಬೇಕು ಒಂದ್ ಸ್ವಲ್ಪ ಕಲ್ ಕಂಬ ತಂದು ತಂತಿ ಬೆಲೆ ಮಾಡಿಸಿ ಅದನ್ನ ಮಾಡ್ಬೇಕು ಎಂಬುದು ಒಂದು ಉದ್ದೇಶ ಐತೆ. ಅದ್ ಮಾಡ್ಲೇಬೇಕು ಅಂದ್ರೆ ಮಾಡತ್ನಿ, ಮಾಡಿಸ್ ಬರೀ ಕುರಿ ಮರಿ ಫೋರ್ ಮಿಲ್ ಸಾಕೊಂಡ್ರ ಹತ್ರ ಜಮೀನಾಗ ನಿಮ್ ಯಜಮಾನ್ ಜೊತೆಗೆ ಕಳೆ ತೆಗಿಯೋದಿವಲ್ಲ, ಏನಾದ್ರೆ ಕೂಲರ್ ಕರ್ಕೊಂಡು ಕೆಲಸ ಮಾಡಿಸೋದು? ಇಲ್ಲ ಸರ್, ನಾನು ಹೋಗಲ್ಲ. ಹೋಗಲ್ಲ, ನಾನು ಹೋಗಲ್ಲ ಸರ್. ಇಲ್ಲೇ ಸಾಕಷ್ಟು ಕೆಲಸ, ಇಲ್ಲೇ ಸಾಕಷ್ಟು ಕೆಲಸ ಇರ್ತೈತೆ ನನಗೆ. ಬಿಸ್ಲಾಗ ಜಾಸ್ತಿ ಮಾಡಿ ಮಾಡಿ ಅಲೆ ಒಂಥರ ಇದಾಗ ಬಿಟ್ಟೈತೆ ಸರ್ ನನಗೆ. ಮೊದ್ಲಿದ್ದಲ್ಲೂ ಮಾಡಿದೀನಿ ಬಿಸ್ಲಾಗೆ, ನನ್ ಬಹಳ ದಿನ ಬರೇ ಕಲೆಗೆಲ್ಲ ಕೆಲಸ ಮಾಡಿದ್ದೀನಿ ಬಿಸ್ಲಾಗೆ. ಇವಾಗ ಆಲೆ ಬಿಸಿಲು ನೋಡ್ಬಿಟ್ರೆ ನನ್ನ ಕೈಲಾಗಲ್ಲ ಸರ್, ನಾನು ಹೋಗಲ್ಲ. ನನ್ನ ಜೀವನಕ್ಕೆ ಎಲ್ಲ ಸೌಲಭ್ಯ ಇಲ್ಲೇ ಮಾಡ್ಕೊಂಬ ಮನೆ ಮುಂದೆ ಕಾಯಪರ ಮಾಡ್ಕೊಂತೀನಿ. ಕಾಯಿನೂ ಒಂದ್ ಸ್ವಲ್ಪ ತಗೊಂಡು ಕಾಯಿ ಉಣಿ ಗಿಡ ತೆಂಗಿನ ಗಿಡ ಮಾರಾಟ ಮಾಡ್ತೀವಿ ಮನೆ ಮುಂದೆನ. ಅವೆಲ್ಲ ಮಾಡ್ತೀನಿ ನಾನು. ಕಾಯಿ ಪಕ್ಕದಾಗ ಯಾರಾದ್ರೂ ಜಿನಿ ಬಂದಾಗ, ಏ ನಿಮ್ಮ ಗಿಡ ದೊಡ್ಡವ ಸಣ್ಣವ ಎಷ್ಟು ದಿನವು ಎಷ್ಟು ವರ್ಷದವು ಅಂತ ಕೇಳ್ಕೊಂತೀನಿ. ಅವ್ರೇ ನಮ್ಮ ಬಾಳ ದಿನವಮ್ಮ, ನಮ್ಗ ಸ್ವಲ್ಪ ಬೀಜದ ಕಾಯಿ ಕೊಡ್ರಿ ಅಂತೀನಿ. ಅವ್ರತಾಗೆ ಇವಾಗ ಮೊದ್ಲೆಲ್ಲ ರೇಟು ಕಡಿಮೆ ಇತ್ತು, 12 ರೂಪಾಯಿ ತಾಂತಿದ್ವಿ, ಇವಾಗ 25-20 ಹಂಗೆಲ್ಲ ತಾಂಬ್ತೀನಿ. ಯಾಕಂದ್ರೆ ಜಿನ್ನಿ ಬಂದಿರ್ತಾರೆ, ಏ ಬಿಡು ಆಯ್ ಕೇಳ್ತೋ ಅಂತ ಕೊಡ್ತಾರೆ. ಹಂಗಾಗಿ ಅವ್ರ ತೆಂಗಿನ ಸಸಿನ ಮಾರ್ತೀನಿ. ಅಂದ್ರೆ ತೆಂಗಿನ ಕಾಯಿಸ್ಕೊಂಡು ಸಸಿ ಮಾಡ್ಕೊಂಡು, ನಮ್ಮ ಮನೆ ಮುಂದೆ ಜಾಗ ಐತೆ, ಬಹಳ ಜಾಗ ಐತೆ ನಮ್ಮ ಮನೆ ಮುಂದೆ. ತೆಂಗಿನ ಸಸಿ ಕಾಯಿ ಉಣ್ಕೊಂಡು ತೆಂಗಿನ ಗಿಡ ವ್ಯಾಪಾರ ಮಾಡ್ತೀನಿ. ಪ್ರತಿ ವರ್ಷ ಎಷ್ಟು ತೆಂಗಿನ? 100 ಸಸಿ ಕೊಡ್ತೀನಿ. ಒಂದ್ ವರ್ಷ ಬೆಳೆಸ್ಬೇಕು? ಒಂದ್ ವರ್ಷ ಬೆಳೆಸಿದ್ರೆ ಸಾಕು ಬರ್ತೈತೆ. ಎಷ್ಟೊಂದು ಮಾರಾಟ ಮಾಡ್ತಾರೆ? 120 ಮಾರಿದ್ವಿ, ಇವಾಗ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ. ಇವಾಗ ಅಡಿಕೆ ಸಸಿ ಇದೆ ಜಾಸ್ತಿ ಆಗ್ಬಿಡ್ತಾ, ತೆಂಗಿನ ಸಸಿ 80-90 ಮಾರಿದ್ವಿ ಮೊನ್ನೆ. ಇನ್ನ 100 ಇತ್ತು, ಖಾಲಿ ಆಗ್ತಾವ? ಪ್ರತಿ ಖಾಲಿ ಆಯ್ತು, ಇವಾಗ ತಾಂಡು ಉಣ್ಬೇಕಾಯ. ನಿಮ್ ನೋಡಿದ್ರೆ ಬಹಳ ಸಂತೋಷ ಆಗುತ್ತೆ. ಈಗ ಸಾಕಷ್ಟು ಜನ ಮಹಿಳೆಯರು ಇಷ್ಟೊಂದು ಕಷ್ಟಪಟ್ಟೆಲ್ಲ ಕೆಲಸ ಮಾಡೋದಿಲ್ಲ, ನಮ್ ಕೈಲೆಲ್ಲ ಮಾಡ್ಲಿಕ್ಕೆ ಆಗಲ್ಲಪ್ಪ ಅಂತಾರೆ. ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂತ ಮಹಿಳೆಯರಿಗೆ ಏನ್ ಹೇಳ್ತೀವಿ ಅಂದ್ರೆ, ಅವ್ರು ಯಾಕೆ ಅವ್ರು ಮೈಭಾರ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಯಾವ್ದಾದ್ರು ಒಂದು ಯಾವ್ದ ಕಡೆಯಿಂದಲಾದ್ರೂ ಅವ್ರಿಗೆ ಅನುಕೂಲ ಇರ್ತೈತೆ, ಅವ್ರಿಗಂತ ಇದಾಗಿರ್ತೈತೆ. ನಮಗೆ ಯಾವ ಕಡೆ ಇದ್ದಲೂ ಸಹಾಯ ಇಲ್ಲ, ನಮಗೆ ದೇವ್ರು ಶಕ್ತಿ ಕಡಿಮೆನೂ ಕೊಡೋದು ಇಲ್ಲ. ನಮಗೆ ಮಾಡ್ಬೇಕು ಎಂಬ ಶಕ್ತಿ ಕೊಟ್ಟದನ್ನೇ ಮಾಡ್ತೀನಿ. ಮಾಡ್ಲಿ ಮಾಡ್ರಿ ಅಂತಲೂ ಹೇಳ್ತೀನಿ ನಾನು. ಯಾರು ಮಹಿಳೆಯರಿಗಾದ್ರೂ ಏ ಮಾಡ್ಬೇಕು ಕೈಲಾಗಿದ್ದ ಕೈಲಾಗವಷ್ಟು ಮಾಡಿದ್ರೆ ಭಗವಂತ ನಮ್ಗೆ ಏನ್ ಕಮ್ಮಿ ಕೊಡಲ್ಲಂತೆ. ಅವ್ರು ಮಾಡ್ದಂತವ್ರಿಗೆ ಯಾವ್ದಾದ್ರು ಒಂದು ಅವ್ರಿಗೆ ಎತ್ತಲದಾದ್ರೂ ಒಂದು ಗಂಟಿರ್ತೈತೆ, ಮಾಡ್ಕೊಂಡು ಜೀವನ ಮಾಡ್ತಾರೆ. ನಮ್ಗೆ ಯಾರ ಕಡೆಯಿಂದಲೂ ಸೌಲಭ್ಯ ಇಲ್ಲ, ತಂದೆ ಕಡೆಯಲ್ಲಿದ್ದಲೂ ಇಲ್ಲ, ತಾಯಿ ಕಡೆಯಲ್ಲಿದ್ದ ಅಣ್ಣ ತಮ್ಮ ಯಾರಲಿದ್ದಲೂ ಸೌಲಭ್ಯ ಇಲ್ಲ. ನಾವು ಸ್ವಂತ ದುಡಿಬೇಕು, ಸ್ವಂತ ಕುಣ್ಬೇಕು. ಅಂತ ಶಕ್ತಿ ಅಂತದ ನಮಗೆ ಕೊಟ್ಟದ ಅನ್ಬಾಗು ಅಂತ ನಾನು ಮಾಡ್ತೀನಿ. ಇಷ್ಟು ವರ್ಷದ ಈ ಕೃಷಿ ಬದುಕಾಗಿರ್ಬೋದು, ಉಪಕಸುಬುಗಳಾಗಿರ್ಬೋದು, ಕುರಿ ಸಾಕಾಣಿಕೆ, ಹೂವು, ಇದೆಲ್ಲ ನಿಮಗೆ ಸುಖ ಶಾಂತಿ ನೆಮ್ಮದಿ ತಂದು ಕೊಟ್ಟಿದೀಯ? ಎಲ್ಲರಿದ್ದಲೂ ನೆಮ್ಮದಿ ಕೊಟ್ಟಿರೋ ಉದ್ದೇಶಕ್ಕೆ ಇವನ್ನೆಲ್ಲ ಮಾಡ್ಬೇಕು ಅಂತ ಆ ಶಕ್ತಿ ತೋರಿಸ್ತಿರತ್ತ. ಈಗ ಅದೆಲ್ಲ ಕೊಡ್ಲಿಲ್ಲ ಅಂದ್ರೆ ನಮ್ಗೂ ಒಂದ್ ಸ್ವಲ್ಪ ಎಬ್ಬಿಡತ್ತಾಗ ಅಂತ ಇಳುಮಕ್ಕಾಗುತ್ತೆ. ನಮ್ಗೆ ಎಲ್ಲದ್ರಿದ್ದಲೂ ಅನುಕೂಲ ಆಗೈತೆ, ಹಂಗಾಗಿ ನಾವು ಮಾಡ್ಬೇಕು ಎಂಬ ಉದ್ದೇಶ ಐತೆ. ಶಿವಮರಿ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಫೋನ್ ಮಾಡ್ಬೋದು. ನಿಮ್ ಫೋನ್ ನಂಬರ್ ಹೇಳ್ರಿ. 8-8-6-1-07-8-9-15. ರೈತ ಬಾಂಧವರೇ, ಶಿವಮರ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8-8-6-1-07-8-9-15. ಬಹಳ ಸಂತೋಷ ಶಿವಮರ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಹೆಚ್ಚಿನ ಯಶಸ್ಸಿಗಳು ಅಂತ ಆಕಾಶವಾಣಿ ಹಾರೈಸುತ್ತೆ. ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಬ್ಯಾಡರಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಶಿವಮ್ಮ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಗೆದ್ದೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ತೆಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ತೆಲ್ಲಿದ ರೋಕುಳಿಯ ಕಲ್ಲು ಗಲ್ಲೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಗೆಜ್ಜೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ತೆಲ್ಲಿದ ರೋಕುಳಿಯ ನಮ್ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ತೆಲ್ಲಿದ ರೋಕುಳಿಯ ಅರಿಶಿನವಾ ಅದಕ್ಕೆ ಬೆರೆಸರ ಸುಣ್ಣವಾ ಅದಕ್ಕೆ ಬೆರೆಸರ ಸುಣ್ಣವಾ ಅಂದವುಳ್ಳ ರಂಗನ್ ಮೇಲಿಂಗಂದ ರೋಕುಳಿಯ ಅಂದವುಳ್ಳ ರಂಗನ್ ಮೇಲಿಂಗಂದ ರೋಕುಳಿಯ ಕಲ್ಲು ಗಲ್ಲೆಮುತ ಗೆದ್ದೆ ಕಲ್ಲು ಸಾಧೆಮುತ ಗೆದ್ದೆ ಕಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಇದುವರೆಗೂ ಬಿ ಕೆ ಸುಮಿತ್ರ, ಎಂ ಎಸ್ ಸುಧಾಕರ್ ಮತ್ತು ಗೋಪಿಸುಧಾ ಅವರ ಧ್ವನಿಗಳಲ್ಲಿ ಜನಪದ ಗೀತೆಯನ್ನು ಕೇಳಿದ್ರಿ. ಇದೀಗ ರೈತರಿಗೆ ಸಲಹೆ ಕೇಳೋಣ.